ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅನ್ನಭಾಗ್ಯ ಯೋಜನೆ, ಅಕ್ಕಿಗೆ ಬದಲಾಗಿ ಹಣ ನೀಡಲು ಸಚಿವ ಸಂಪುಟ ತೀರ್ಮಾನ. ರಾಜ್ಯದಲ್ಲಿ 1,80,00,000 ಜನ್ಧನ್ ಖಾತೆ, ಕೇಂದ್ರ ಸಚಿವ ರಾಮದಾಸ್ ಅಠಾವಳೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ದಾಳಿ, ದಾಖಲೆ ವಶ. ಕರಾವಳಿಯಲ್ಲಿ ಮುಂಗಾರು ಚುರುಕು, ನದಿಗಳ ನೀರಿನ ಮಟ್ಟ ಏರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಟೈಫಾಯ್ಡ್ ಮತ್ತು ಇತರ ಕಾಯಿಲೆಗಳ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸಂದರ್ಶನ. ಬಳಿಕ ಅಡಿಕೆ ಕೊಳೆ ರೋಗಕ್ಕೆ ಪರ್ಯಾಯ ಶಿಲೀಂದ್ರನಾಶಕಗಳ ಕುರಿತು ಡಾಕ್ಟರ್ ಪ್ರತಿಭಾ ವಿಹೆಚ್ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ ಸಿ ಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ ಸಿ ಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ ಸಿ ಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ ಪಿ ಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ ಸಿ ಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋದನ್ನ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಹಸಿರು ಹೊನ್ನು, ಪ್ರತಿ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿಯ ರಾಜ್ಯ ವ್ಯಾಪ್ತಿ ಪ್ರಸಾರದಲ್ಲಿ. ಮೊದಲ ಸಂಚಿಕೆಯಲ್ಲಿ ಮಾತನಾಡಲಿದ್ದಾರೆ ಶ್ರೀ ಈಶ್ವರ್ ಖಂಡ್ರೆ, ಮಾನ್ಯ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ. ಇದೀಗ ಕೇಳಿ ಟೈಫಾಯ್ಡ್ ಮತ್ತು ಇತರ ಕಾಯಿಲೆಗಳ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸಂದರ್ಶನ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು. ನಮಸ್ಕಾರ ಸರ್. ನಮಸ್ತೆ ಸರ್. ಈಗ ಮಳೆಗಾಲ ಬಂದಿದೆ, ಮಳೆ ನಿಧಾನವಾಗಿ ಆದರೂ ಕೂಡ ಪ್ರಾರಂಭ ಆಗಿದೆ. ಇಂಥ ಸಂದರ್ಭದಲ್ಲಿ ಹಲವಾರು ರೋಗಗಳು ನಮ್ಮನ್ನು ಕಾಡುವುದು ಪ್ರತಿ ವರ್ಷದ ಸಂಪ್ರದಾಯ. ಅದರಂತೆ ಈಗ ಇಲ್ಲಿ ಟೈಫಾಯ್ಡ್ ಕೂಡ ಇಲ್ಲಿ ಜಾಸ್ತಿ ಆಗಿದೆ ಅನ್ನುವಂತಹ ಒಂದು ಮಾತು ಕೇಳಿ ಬಂದಿದೆ. ಈ ಟೈಫಾಯ್ಡ್ ಇದು ಯಾಕೆ ಜಾಸ್ತಿ ಆಗಿದೆ ಸರ್? ಇದು ಟೈಫಾಯ್ಡ್ ಅಂತ ಅದರ ಇಂಗ್ಲಿಷ್ ಪದ ಆದರೆ ಕನ್ನಡದಲ್ಲಿ ನಾವು ವಿಷಮ ಶೀತ ಜ್ವರ ಅಂತ ಹೇಳ್ತೇವೆ. ವಿಷಮ ಶೀತ ಜ್ವರ ಅಂತ ಹೇಳಿದ್ರೆ ಒಂದು 100+ ವರ್ಷಗಳಿಂದ ನಾವು ನೋಡಿಕೊಂಡು ಕೇಳಿ ಬಂದಂಥ ಜ್ವರ, ಅದೇನು ಹೊಸ್ತಲ್ಲ. ಇತ್ತೀಚೆಗೆ ಒಂದು 10-15 ವರ್ಷದಿಂದ ಒಂದು ಸ್ವಲ್ಪ ಈ ವಿಷಮ ಶೀತ ಜ್ವರದ ತೊಂದರೆ ತುಂಬಾ ಕಮ್ಮಿ ಆಗಿತ್ತು. ಯಾಕಂತ ಹೇಳಿದ್ರೆ ಜನರಲ್ಲಿ ಸಾಕಷ್ಟು ಈಗ ಹ್ಯಾಂಡ್ ಹೈಜಿನ್ ಅಥವಾ ಕೈ ತೊಳೆಯುವಿಕೆ ಮತ್ತು ಸುರಕ್ಷಿತ ಆಹಾರದ ಬಗ್ಗೆ ಜಾಸ್ತಿ ಒಂದು ತಿಳುವಳಿಕೆ ಬಂದಿದೆ. ಹಾಗೆ ನಮಗೆ ಟೈಫಾಯ್ಡ್ ಕಮ್ಮಿ ಆಗ್ತಾ ಬಂತು. ಆದರೆ ಮೊನ್ನೆ ಏನಾಯಿತು ನೋಡಿ, ಸಾಕಷ್ಟು ಸಮಯದಿಂದ ಮಳೆ ಸರಿಯಾಗಿ ಬಂದಿಲ್ಲ. ಸೊ ಮಳೆ ನೀರಿನ ಮೂಲಗಳೆಲ್ಲ ಮತ್ತೆ ಮಲಿನಗೊಳ್ಳಲಿಕ್ಕೆ ಶುರುವಾಯಿತು. ಈ ಯಾವಾಗೆಲ್ಲ ನೀರಿನ ಮೂಲ ಮಲಿನಗೊಳ್ತದೋ, ಆ ನೀರನ್ನು ನಾವು ಬಳಸ್ತೇವೋ, ಆಗೆಲ್ಲ ಈ ವಿಷಮ ಶೀತ ಜ್ವರ ಅಥವಾ ಆ ರೀತಿಯ ಕಾಯಿಲೆಗಳು, ನೀರಿನಿಂದ ಹರಡೋ ಕಾಯಿಲೆಗಳು ಸಾಕಷ್ಟು ಬರ್ತದೆ. ಹಾಗೂ ಇದು ಮೊದಲಿಂದ ಇದ್ದದ್ದು. 1-5 ವರ್ಷದಲ್ಲಿ ನಮಗೆ ಮಳೆ ಕೂಡ ಸರಿಯಾಗಿ ಬರ್ತಾ ಇತ್ತು, ನೀರಿನ ಮೂಲದಲ್ಲೂ ತೊಂದರೆ ಇರಲಿಲ್ಲ, ಮತ್ತು ಜನರು ಕೂಡ ಒಂದಷ್ಟು ಕೋವಿಡ್ ಸಮಯದಲ್ಲಿ ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿ ಕೂಡ ವಹಿಸ್ತಾ ಇದ್ರು. ನೀವು ನೋಡ್ತಾ ಇರ್ಬೋದು ಆ ಸಮಯದಲ್ಲಿ ಸಾಕಷ್ಟು ಜನ ಎಲ್ಲಾ ವಿಷಯದಲ್ಲಿ ಆರೋಗ್ಯದ ಬಗ್ಗೆ ಏನೆಲ್ಲ ಸಾಧ್ಯ ಉಂಟು ತಮ್ಮನ್ನು ತಾವು ಚೆನ್ನಾಗಿ ಇಟ್ಕೊಳ್ಲಿಕ್ಕೆ ಅದನ್ನೆಲ್ಲ ಮಾಡ್ತಾ ಇದ್ರು. ಎಲ್ಲಿವರೆಗೆ ಅಂತೇಳಿ ಜನ ಚಾಕ್ಲೇಟ್ ಒಂದಷ್ಟು ಕೊಬ್ಬು ಪದಾರ್ಥಗಳು ಅದನ್ನೆಲ್ಲ ತಿನ್ನುವುದೇ ಕಮ್ಮಿ ಮಾಡಿದ್ರು. ಈಗ ಮತ್ತೆ ಕೋವಿಡ್ ಹೋಯ್ತು, ಈಗ ತೊಂದರೆ ಇಲ್ಲ, ಆರಾಮಾಗಿರುವ ಅಂತ ಮನ್ಸು ಬಂದಿದೆ. ಸೊ ಜನ ಒಂದಷ್ಟು ಈ ಸುರಕ್ಷಿತ ಆಹಾರ ಪದ್ಧತಿಯನ್ನು ಬಿಟ್ಟಿದ್ದಾರೆ. ಆ ಕಾರಣ ನಮಗೀಗ ಟೈಫಾಯ್ಡ್ ಅಥವಾ ಸಾಲ್ಮೆನಲ್ಲ ಟೈಫಿ ಅನ್ನುವ ಒಂದು ಬ್ಯಾಕ್ಟೀರಿಯಾದಿಂದ ಬರುವ ರೋಗ ಈಗ ಕಾಣ್ತಾ ಇದೆ. ಇದು ಯಾವ ರೀತಿಯ ಲಕ್ಷಣಗಳನ್ನೆಲ್ಲ ಹೊಂದಿರ್ತದೆ ಡಾಕ್ಟರ್? ಈಗ ಮೊದಲನೇದಾಗಿ ನೋಡಿ, ಎಲ್ಲಾ ರೋಗಗಳಲ್ಲಿರುವಂತೆ ಇದರಲ್ಲೂ ಜ್ವರ ಸುಸ್ತು ಇರ್ತದೆ. ಆದರೆ ಇಲ್ಲಿ ಒಂದು ತೊಂದರೆ ಅಂತ ಹೇಳಿದ್ರೆ, ಟೈಫಾಯ್ಡ್ ರೋಗವನ್ನು ಕಂಡುಹಿಡಿಬೇಕಾದ್ರೆ ಏನಿಲ್ಲ ಅಂದ್ರು ಒಂದು 5-6 ದಿವಸ ಬೇಕು. ಉಳಿದ ಈಗ ಮಲೇರಿಯಾದಲ್ಲಿ ಆದ್ರೆ ಬಂದ ಮರುದಿವಸ ಪರೀಕ್ಷೆ ಮಾಡಿದ್ರೆ ನಿಮಗೆ ಸಿಗ್ತದೆ, ಅಥವಾ ಬಂದ ದಿವಸ ಪರೀಕ್ಷೆ ಮಾಡಿದ್ರು ಸಿಗ್ತದೆ. ಡೆಂಗು ಅಲ್ಲೂ ಹಾಗೆ ಆಗ್ತದೆ. ಸಾಕಷ್ಟು ಬೇರೆ ಇಲ್ಲಿ ಜ್ವರ ಇರ್ಬೋದು, ಇದೆಲ್ಲ ರೋಗ ಅವತ್ತಿಂದ ಅವತ್ತಿಗೆ. ಜ್ವರ ಬಂದ ತಕ್ಷಣ ಜ್ವರದೊಟ್ಟಿಗೆ ರೋಗಾಣುವಿನ ಪತ್ತೆ ಕೂಡ ಮಾಡಬಹುದು. ಆದ್ರೆ ಈ ಟೈಫಾಯ್ಡ್ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಅದು ಒಂದ್ 4-5 ದಿವಸ ನಂತರನೇ ರೋಗಾಣುವಿನ ಪತ್ತೆ ಆಗತ್ತೆ ದೇಹದಲ್ಲಿ. ಈ ಒಂದು ನಿಟ್ಟಿನಲ್ಲಿ ವಿಷಮ ಶೀತ ಜ್ವರ ಅಥವಾ ಈ ಟೈಫಾಯ್ಡ್ ಏನಿದೆ ಇದೊಂದಷ್ಟು ತೊಂದರೆಯನ್ನು ಕೊಡ್ತದೆ. ಅದು ಪತ್ತೆ ಹಚ್ಚಲಿಕ್ಕೆ ಆಗ್ತದೆ ಹೇಗೆ? ಖಂಡಿತ ಆಗ್ತದೆ. ನುರಿತ ವೈದ್ಯರು ಸಾಕಷ್ಟು ರೋಗಿಯ ರಕ್ತ ಪರೀಕ್ಷೆ ಆಗುವುದಕ್ಕೆ ಮೊದಲೇ ಟೈಫಾಯ್ಡ್ ಅನ್ನು ಸಾಕಷ್ಟು ಬಾರಿ ಗುರುತಿಸ್ತಾರೆ. ಆದ್ರೆ ಟೈಫಾಯ್ಡ್ 100-100 ಹೌದು ಅಂತ ಹೇಳಲಿಕ್ಕೆ ಅದರ ರಕ್ತ ಪರೀಕ್ಷೆ ಆಗಬೇಕು. ಅದರಲ್ಲೂ ವೈಡಾಲ್ ಟೆಸ್ಟ್ ಅಂತ ನಾವು ಹೇಳ್ತೇವೆ, ಅದರಲ್ಲೂ 2-3 ರೀತಿಯ ಟೆಸ್ಟ್ಗಳಿರ್ತವೆ. ಅದನ್ನು ಹೊಂದಿಕೊಂಡು ಆಮೇಲೆ ಹೌದು ಆತನಿಗೆ ಟೈಫಾಯ್ಡ್ 100-100 ಆಗಿದೆ ಅಥವಾ ವಿಷಮ ಶೀತ ಜ್ವರವೇ ಅನ್ನೋದನ್ನು ತೀರ್ಮಾನಗೊಳಿಸಲಾಗ್ತದೆ. ಇದನ್ನು ನಾವು ಬಂದ ಮೇಲೆ ಇದಕ್ಕೆ ಔಷಧಿ ಇಂಥದ್ದೆಲ್ಲ ಉಂಟಾ ಹೇಗೆ? 100-100 ಇದೆ ನೋಡಿ. ಅದಕ್ಕೋಸ್ಕರನೇ ಇವತ್ತು ವಿಷಮ ಶೀತ ಜ್ವರ ಅನ್ನೋದು ಒಂದು ಸಾಮಾನ್ಯ ಜ್ವರ ಆಗಿಬಿಟ್ಟಿದೆ. ಒಂದು 100 ವರ್ಷ ಮೊದಲು ಟೈಫಾಯ್ಡ್ ಜ್ವರ ಅಂತ ಹೇಳಿದ್ರೆ ಅದು ಮರಣ ಸಾಧ್ಯತೆಯನ್ನು ಹೊಂದಿದ್ದಂತ ಜ್ವರ. ಅದರಿಂದ ಸಾಕಷ್ಟು ಜನ ಮರಣ ಹೊಂದಿದ್ರು. ಸಾಕಷ್ಟು ಜನರಿಗೆ ದೊಡ್ಡ ಕರುಳು ಅಥವಾ ಸಣ್ಣ ಕರುಳಲ್ಲಿ ತೂತುಗಳಾಗಿದ್ದು ಅಥವಾ ಆ ರೀತಿಯ ದೊಡ್ಡ ಮಟ್ಟದ ತೊಂದರೆ ಆಗಿ ಸಾವನ್ನಪ್ಪಿದ್ದು ಇದೆ. ಬಟ್ ಈಗ ಇತ್ತೀಚೆಗೆ ಕಳೆದ ಒಂದು 20-30 ವರ್ಷದಿಂದ ಆ ತೊಂದರೆ ತುಂಬಾ ಕಮ್ಮಿ ಆಗಿದೆ. ಯಾಕಂದ್ರೆ ಈಗ ತುಂಬಾ ಒಳ್ಳೆಯ ಒಳ್ಳೆಯ ಆಂಟಿಬಯೋಟಿಕ್ ಅಂತ ಹೇಳಿದ ರೋಗ ನಿರೋಧಕ ಏನು ಮಾತ್ರೆಗಳಿರ್ತವೆ ಅಥವಾ ಆಂಟಿಬಯೋಟಿಕ್ ಮಾತ್ರೆಗಳಿರ್ತವೆ, ಇವು ಸಾಕಷ್ಟು ಬಂದಿದೆ. ಹಾಗೂ ತುಂಬಾ ಉತ್ತಮ ದರ್ಜೆಯ ಆಂಟಿಬಯೋಟಿಕ್ ಬಂದಿದೆ. ಹಾಗೂ ಈಗ ಕಲ್ಚರ್ ಟೆಕ್ನಾಲಜಿ ಅಂತ ಬಂದಿದೆ. ಆ ರೋಗ ಯಾವ ಒಂದು ಆಂಟಿಬಯೋಟಿಕ್ ಸೂಕ್ತ ಅನ್ನೋದನ್ನು ಕೂಡ ವೈದ್ಯರು ತೀರ್ಮಾನಿಸಬಹುದು. ಈ ಎಲ್ಲಾ ಕಾರಣಗಳಿಂದ ಇವತ್ತು ಟೈಫಾಯ್ಡ್ ಅಥವಾ ವಿಷಮ ಶೀತ ಜ್ವರ ದೊಡ್ಡ ರೋಗವಾಗಿ ನಾವು ತಗೊಳ್ಲಿಕ್ಕೆ ಆಗಲ್ಲ. ಆದ್ರೆ ರೋಗ ಅಂತ ಹೇಳಿದ್ಮೇಲೆ ಅದು ರೋಗನೇ, ಅದು ದೊಡ್ಡ ರೋಗ ಆಗ್ಲಿ ಚಿಕ್ಕ ರೋಗ ಆಗ್ಲಿ ಬಂದ ನಂತರ ಅನುಭವಿಸಲೇಬೇಕು. ಇಲ್ಲಿ ಮುಖ್ಯ ಏನು ಅಂತ ಹೇಳಿ, ಬಾರದ ಹಾಗೆ ಏನ್ ಮಾಡಬಹುದು ಅಂತ ಹೇಳಿ. ಸೊ ಬಾರದ ಹಾಗೆ ಏನ್ ಮಾಡೋದು ಅಂತ ಹೇಳಿ, ಹಾಗೆ ಹೇಳಿದ ಹಾಗೆ ಸುರಕ್ಷಿತ ಆಹಾರ ಪದ್ಧತಿ, ನೀರಿನ ಮೂಲ ಚೆನ್ನಾಗಿರ್ಬೇಕು. ಒಂದು ವೇಳೆ ನೀರಿನ ಮೂಲ ಚೆನ್ನಾಗಿಲ್ಲ ಅಂತಲೇ ಇಟ್ಕೊಳ್ಳಿ, ನಮ್ಗೆ ಗೊತ್ತಿರೋದಿಲ್ಲ. ನಮಗೆ ಬರೋದು ಟ್ಯಾಪ್ ಅಲ್ಲಿ ನೀರು. ಈ ಟ್ಯಾಪ್ ಅಲ್ಲಿ ಬರುವ ನೀರು ಎಲ್ಲಿಂದ ಬಂದಿದೆ, ಅದು ಯಾವ ಎಷ್ಟು ಕಿಲೋಮೀಟರ್ ದೂರದಿಂದ ಬಂದಿದೆ, ಆ ದೂರ ಬರುವಲ್ಲಿ ದಾರಿಯಲ್ಲಿ ಏನಾದರೂ ಅದಕ್ಕೆ ಮಲಿನ ಸೇರ್ಕೊಂಡಿದ ಅನ್ನೋದನ್ನು ಕಂಡುಹಿಡಿಯೋದು ನಮ್ಮಿಂದಂತೂ ಸಾಧ್ಯ ಇಲ್ಲ, ಯಾರು ಕುಡಿಯೋವರಿಗೆ ಸಾಧ್ಯ ಇಲ್ಲ. ಆದ ಕಾರಣ ನೀವು ಕುಡಿಯುವ ಎಲ್ಲ ನೀರನ್ನು ಒಂದೋ ಸುಧಾರಿತ ಕೆಲವೊಂದು ಯಂತ್ರಗಳಿವೆ ಇವುಗಳನ್ನು ಶೋಧಿಸುವಂಥದ್ದು, ಅವುಗಳಲ್ಲಿ ಶೋಧಿಸಿ 100-100 ಕುದಿಸಿ ಕುಡಿದ್ರೆ ಖಂಡಿತವಾಗಿಯೂ ಈ ವಿಷಮ ಶೀತ ಜ್ವರವನ್ನು ನಾವು ಮೂಲೆಯಲ್ಲಿ ಇಡಬಹುದು. ಈಗ ಇದು ಹೆಚ್ಚು ನಾವು ಅದಕ್ಕೆ ಗಮನ ಕೊಡಲಿಲ್ಲ ಅಂದ್ರೆ ಇದು ತುಂಬಾ ಮಾರಣಾಂತಿಕವ. ಖಂಡಿತ, ಯಾಕೆಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಬಂದ್ರೆ ಇನ್ನೊಬ್ಬ ವ್ಯಕ್ತಿಗೆ ಅದು ಹರಡ್ತದೆ. ಹೇಗೆ ಹರಡ್ತದೆ ಅಂತೇಳಿ, ಅವನ ದೇಹದ ಆ ಏನು ರೋಗಾಣುಯುಕ್ತವಾದ ದ್ರವಗಳಿರ್ತದೆ ಅಂದ್ರೆ ಈಗ ಬಾಯಿಂದ ಆಗಿರ್ಬೋದು, ಮೂತ್ರದಲ್ಲಿರ್ಬೋದು ಅಥವಾ ಮೋಷನ್ ಅಲ್ಲಿ, ಇಲ್ಲಿ ಮುಖ್ಯವಾಗಿ ಮೋಷನ್ ಅಲ್ಲಿ, ಅಂತಂದ್ರೆ ಆತನ ಮಲದಲ್ಲಿ, ಮಲದ ಮೂಲಕ ಏನು ಹರಡ್ತದೆ ಅದು ಮ್ಯಾಕ್ಸಿಮಮ್. ಸೊ ಮಲದ ಮೂಲಕ ಹರಡುವುದು ಯಾಕೆ ಹರಡ್ತದೆ ಮನೆಯಲ್ಲಿ ಅಂತ ಹೇಳಿದ್ರೆ, ಮತ್ತೆ ಸುರಕ್ಷಿತವಾದ ಕೈ ತೊಳೆಯುವ ವಿಧಾನ ಇಲ್ಲದೇ ಇರೋದ್ರಿಂದ, ಬಾತ್ರೂಮಿಗೆ ಹೋದ ನಂತರ ಅಥವಾ ರೋಗಿ ಮನೆಯಲ್ಲಿದ್ದರೆ ಆತನ ಮಲಮೂತ್ರಗಳು ಕರೆಕ್ಟಾಗಿ ವಿಲೇವಾರಿ ಆಗದಿದ್ದರೆ, ಅಂದರೆ ಒಂದು ವೇಳೆ ಅವನು ಪಾಯ್ಖಾನೆಗೆ ಹೋಗಿ ಅಥವಾ ಕಕ್ಕಸ್ಸು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಅಲ್ಲಿ ಹೋಗಿದ್ರೂ ಅಲ್ಲಿ ಬಾಗಿಲಿರ್ಬೋದು, ಬಾಗಿಲ ಹಿಡಿಗಳಿರ್ಬೋದು, ಅದನ್ನು ಆತನು ಬಳಸ್ತಾನೆ ಆ ಬಳಸುವುದಕ್ಕೆ ಮೊದಲು ಅದನ್ನ ಕೈಗಳನ್ನು ಸರಿಯಾಗಿ ತೊಳೆದಿದ್ರೆ ಅಥವಾ ನಿರೋಗಿ ಹೋಗಿ ಮತ್ತೆ ಅದನ್ನು ಮುಟ್ಟಿ ಮತ್ತೆ ಅದು ಅವನ ಬಾಯಿಯ ಮೂಲಕ ದೇಹವನ್ನು ಸೇರಿಕೊಂಡ್ರೆ ಆಗ ಆ ರೋಗಾಣು ರೋಗಿಯಿಂದ ನಿರೋಗಿಗೆ ಬರ್ತದೆ ಅಥವಾ ರೋಗ ಇಲ್ಲದವನಿಗೆ ಬರ್ತದೆ. ಈ ಒಂದು ಪ್ರಕ್ರಿಯೆಯಿಂದಾಗಿ ಇದನ್ನು ಒಂದು ಸ್ವಲ್ಪ ಮನೆಯೊಳಗೆ ಬೇಗನೆ ಹರಡ್ತದೆ. ಅಂದರೆ ಈಗ ಮಕ್ಕಳಿಗೆ ಬಂದರೆ ಅಥವಾ ಸ್ವಲ್ಪ ವಯಸ್ಸಾದವರಿಗೆ ಬಂದರೆ ಅವರು ಸರಿಯಾಗಿ ತಮ್ಮನ್ನು ತಾವು ನೋಡಿಕೊಳ್ಳದೇ ಇದ್ದರೆ ಆಗ ಇಂಥ ತೊಂದರೆ ಬರಬಹುದು. ಮತ್ತೆ ಏನು ತೊಂದರೆಗಳನ್ನು ಕೊಡುತ್ತದೆ ಡಾಕ್ಟರ್? ಈಗ ಮೊದಲನೇದಾಗಿ ಜ್ವರ, ಮೈಕೈ ನೋವು, ವಿಪರೀತವಾದ ಸುಸ್ತು ಮತ್ತು ಸ್ವಲ್ಪ ತೀವ್ರತರೆಗೆ ಅದು ಹೋದರೆ ಹೊಟ್ಟೆಯಲ್ಲಿ ಕರುಳಿನ ಬಾಧಿಸಾಗಿ ಕರುಳು ತೂತಾಗುವ ಸಾಧ್ಯತೆ ಕೂಡ ಇರ್ತದೆ. ಅಂದರೆ ಇದೆಲ್ಲ ಯಾವಾಗ ಅಂತೇಳಿ ನೀವು ಅಷ್ಟೊಂದು ಮಟ್ಟಿಗೆ ಅದನ್ನು ನಿರ್ಲಕ್ಷ್ಯ ಮಾಡಿದರೆ ಸಾಧಾರಣವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನರು 2-3 ದಿವಸ ಜ್ವರ ಬಂದ ತಕ್ಷಣ ವೈದ್ಯರಲ್ಲಿ ಓಡ್ತಾರೆ, ವೈದ್ಯರು ಅದನ್ನು ಪರೀಕ್ಷೆ ಮಾಡ್ತಾರೆ. ಈಗಂತೂ ಖಂಡಿತ ಟೈಫಾಯ್ಡ್ ಟೈಫಾಯ್ಡ್ ಅಂತ ನಾವು ಮಾತಾಡ್ತಾನು ಇದ್ದೇವೆ. ಸೊ ವೈದ್ಯರು ಕೂಡ ಆ ಬಗ್ಗೆ ಯೋಚಿಸ್ತಾರೆ. ಹಾಗೂ ಈಗ ಸುಧಾರಿತ ಆಂಟಿಬಯೋಟಿಕ್ಗಳು ಇರುವ ಕಾರಣ ಖಂಡಿತವಾಗಿಯೂ 100 to 100 ವಾಸಿ ಆಗ. ಈಗ ನೀರಿನ ಬಗ್ಗೆ ನೀವು ಮಾತಾಡುವಾಗ ನೀರಿನ ಮೂಲಗಳು ನಮ್ಮಲ್ಲಿ ಕಡಿಮೆ ಆಗಿ ಅಂತ ಹೇಳಿದರೆ ಬೇಸಿಗೆಗಾಲದ ಕೊನೆಯಲ್ಲಿ ನೀರು ಕಲುಷಿತಗೊಂಡು ತೊಂದರೆಗಳಾಗುವುದರಿಂದಾಗಿ ಇಂಥ ಕಾಯಿಲೆಗಳೆಲ್ಲ ಹರಡ್ತವೆ ಹೇಳಿದ್ರಿ. ಈಗ ಮಳೆ ಬಂದಿದೆ, ಮಳೆ ಬಂದಾಗ ಕೂಡ ನೀರು ಈಗ ಜಾಸ್ತಿಯಾಗಿ ನೀರು ಹರಿದು ಬಂದಾಗಲೂ ಕೂಡ ಕೆಲವು ಕಾಯಿಲೆಗಳೆಲ್ಲ ಬರ್ತವೆ. ಈಗ ಈ ನೀರಿನಿಂದಾಗಿ ಮತ್ತೆ ಕಾಯಿಲೆಗಳು ಯಾವುದೆಲ್ಲ ಬರುವಂಥದ್ದು? ಈಗ ಮೊದಲನೇದಾಗಿ ನಾವು ಮಾತಾಡಿದ ವಿಷಮ ಶೀತ ಜ್ವರವೇ ಮೊದಲನೇದು. ಮತ್ತೆ ಸಾಧಾರಣ ವಾಂತಿ ಭೇದಿ ಇರ್ತದೆ, ಕಾಲೆರ ಇರುತ್ತೆ, ತುಂಬಾ ಕೆಟ್ಟದಾಗಿರುವಂತ ಪೋಲಿಯೋ ಕೂಡ ನೀರಿನಿಂದಲೇ ಬರ್ತಾ ಇದ್ದದ್ದು. ಬಟ್ ಈಗ ಇವತ್ತು ನಮ್ಮಲ್ಲಿ ಪೋಲಿಯೋಗೆ ಲಸಿಕೆ ಆಗಿದ್ದಾಗ ಪೋಲಿಯೋ ಇಲ್ಲ, ಅಥವಾ ನಾವು ಆರಾಮದಲ್ಲಿ ಇರ್ಬೋದು. ಅದರಿಂದ ಇನ್ನೊಂದು ತೊಂದರೆ ಅಂತ ಹೇಳಿದ್ರೆ ಇಲಿ ಜ್ವರ. ಇದೆಲ್ಲ ಜ್ವರಗಳು ಈ ನೀರಿನ ಮೂಲಕದಿಂದ ಹರಡುವಂಥದ್ದು. ಅದರಿಂದ ಅದರ ಬಗ್ಗೆ ಕೂಡ ಜನರು ಗಮನ ಹರಿಸಿ ಖಂಡಿತ ನೀರನ್ನು ಕುದಿಸಿ 20 ನಿಮಿಷಗಳ ಕಾಲ ಕುದಿಸಿದ್ರೆ ಸ್ಟ್ಯಾಂಡರ್ಡ್, ಅದು ಗೋಲ್ಡ್ ಸ್ಟ್ಯಾಂಡರ್ಡ್ ಹೇಳ್ತೀವಲ್ಲ. ಆ ನಂತರ ಆರಿಸಿ ಕುಡೀರಿ. ಫಸ್ಟ್ಗೆ ಸೋದಿಸಬೇಕು, ಸೋದಿಸಿ ಕುದಿಸಬೇಕು, ಕುದಿಸಿ ಆರಿಸಿ ಕುಡಿದ್ರೆ ಒಳ್ಳೆಯದು. ಅಲ್ಲದೆ ನಿಮ್ಮ ಕೈಗಳನ್ನು ಪ್ರತಿ ಸಲ ತಿಂಡಿ ಮಾಡುವಾಗ ಇರ್ಬೋದು, ಊಟ ಮಾಡುವಾಗ ಇರ್ಬೋದು, ಅಥವಾ ಆಹಾರ ಪದಾರ್ಥಗಳನ್ನು ತಯಾರಿಸುವಾಗ ಮುಖ್ಯವಾಗಿ ತಾಯಂದಿರು ಅಥವಾ ಯಾರೇ ಇರ್ಬೋದು, ಈಗ ತಾಯಂದಿರೇ ಮಾಡಬೇಕು ಅಂತಿಲ್ಲ, ತಂದೆಯವರು ಮಾಡಿದ್ರು ಅಥವಾ ಅಡುಗೆಯವರು ಅಂತ ಹೇಳಿದರೆ ಅದು ವಾಣಿಜ್ಯ ರೀತಿಯಲ್ಲಿ ಹೋಟೆಲ್ನಲ್ಲಿ ಮಾಡುವ ಅಡುಗೆಯವರು ಕೂಡ ಅದೇ ರೀತಿಯಲ್ಲಿ ಮನೆಯಲ್ಲಿ ಮಾಡೋರು ಎಲ್ಲರೂ ಕೈಗಳನ್ನು ಸರಿಯಾಗಿ ಶುಚಿತ್ವಗೊಳಿಸಿದ ನಂತರನೇ ಆಹಾರ ಪದಾರ್ಥಗಳನ್ನು ಮುಟ್ಟಬೇಕು ಅಥವಾ ಆಹಾರ ಪದಾರ್ಥಗಳನ್ನು ತಯಾರಿಸಬೇಕು. ಇಂಥ ಕೆಲವೊಂದು ಚಿಕ್ಕ ಪುಟ್ಟ ವ್ಯವಸ್ಥೆಗಳನ್ನು ನಾವು ಬದಲಾಯಿಸಿಕೊಂಡ್ರೆ ಈ ಟೈಫಾಯ್ಡ್ ಅಥವಾ ವಿಷಮ ಶೀತ ಜ್ವರವನ್ನು ಖಂಡಿತ ನಾವು ದೂರ ಮಾಡೋದು. ಇದು ಮಳೆಯಿಂದ ಬರುವ ನೀರಿನಿಂದ ಹರಡುವಂತಹ ರೋಗಗಳ ಬಗ್ಗೆ ನಾವು ಮಾತಾಡಿ ಆಯಿತು. ಈಗ ಮಳೆಗಾಲ ಪ್ರಾರಂಭ ಆಗಿದೆ, ಆದರೆ ಏನಾಗಿದೆ ಅಂತ ಹೇಳಿದ್ರೆ ಸರಿಯಾದಂಥ ಒಂದು ಮಳೆ ಈ ವರ್ಷ ಮಾನ್ಸೂನ್ ಇಲ್ಲದೆ ಬರ್ತಾ ಇಲ್ಲ, ಮಾನ್ಸೂನ್ ಅನ್ನು ಬಿಟ್ಟು ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬೇರೆ ಕಾಯಿಲೆಗಳು ಕೂಡ ಮನುಷ್ಯನಿಗೆ ಬರುವಂಥದ್ದು ಏನು, ಯಾವ್ಯಾವ ಕಾಯಿಲೆಗಳೆಲ್ಲ ಇದೆ? ಈಗ ಮೊದಲೇದಾಗಿ ನೋಡಿ, ನಾವು ಹಲವಾರು ವರ್ಷಗಳಿಂದ ಮಾತಾಡಿಕೊಂಡು ಬಂದಂಥ ಮಲೇರಿಯಾ ಅಂತೇಳಿ, ಮಲೇರಿಯಾ ನೀರು ಮಳೆ ಬಿಟ್ಟು ಬಂದ ಕಡೆ ಸಾಕಷ್ಟು ದೊಡ್ಡ ದೊಡ್ಡ ಜಾಗದಲ್ಲಿ ನೀರು ನಿಂತ್ಕೊಳ್ತದೆ. ನಿಂತ್ಕೊಂಡ ನೀರು ಹಾಗೇ ಇರ್ತದೆ, ಅದು ಆಚೆ ಆವಿಯಾಗಿಯೂ ಹೋಗೋದಿಲ್ಲ, ಈಚೆ ಕಮ್ಮಿನೂ ಆಗಲ್ಲ. ಸೊ ಇದರಿಂದಾಗಿ ಅಲ್ಲಿ ಸೊಳ್ಳೆಗಳು ಸ್ವಚ್ಛ ನಿಂತ ನೀರು, ಈಗ ಮಳೆ ನೀರು ಅಂತ ಹೇಳಿದ್ರೆ ಎಲ್ಲಕ್ಕಿಂತ ಸ್ವಚ್ಛ ನೀರು ಅದು ನಮ್ಮಲ್ಲಿಂದ ಕುದಿದು ಆವಿಯಾಗಿ ಹೋದಂಥ ಹಬೆ ಮತ್ತೆ ನೀರಾಗಿ ಕೆಳಗೆ ಬಂದು, ಸೊ ಆ ಸ್ವಚ್ಛ ನಿಂತ ನೀರಲ್ಲಿ ಸೊಳ್ಳೆ ಮೊಟ್ಟೆ ಇಡುವ ಕಾರಣ ಮಲೇರಿಯಾ ಮೊದಲನೇದಾಗಿ ಬರುತ್ತಿದ್ರೆ ಈ ಸೊಳ್ಳೆಗಳ ಸಂಖ್ಯೆ ತುಂಬಾನೇ ಜಾಸ್ತಿ. ನೀವೇ ನೋಡ್ತಾ ಇರ್ಬೋದು ಕಳೆದ ಒಂದು 10-15 ದಿವಸದಲ್ಲಿ ಸಾಕಷ್ಟು ಸೊಳ್ಳೆಗಳು ಜಾಸ್ತಿ ಆಗಿದೆ. ಎರಡನೇದಾಗಿ ನಾವು ಈ ಮೊದಲು ಸಾಕಷ್ಟು ಅನುಭವಿಸಿ ತುಂಬಾ ತೊಂದರೆಯನ್ನು ಆಗಿದಂತ ಡೆಂಗು ರೋಗ. ಡೆಂಗು ರೋಗ ಏನಾಗಿದೆ, ಬೆಂಗಳೂರು, ಮೈಸೂರು, ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಸಾಕಷ್ಟು ಜಾಸ್ತಿ ಆಗಿದೆ. ಯಾಕೆ ಅಲ್ಲಿ ಜಾಸ್ತಿ ಆಗಿದೆ ಅಂತೇಳಿ, ನಮಗಿಂತ ಮೊದಲು ಮಳೆ ಬಂದಿದೆ ಅವರಿಗೆ, ನಮಗೆ ಮತ್ತೆ ಮಳೆ ಬಂದದ್ದು, ನಮಗೆ ಈಗ ಮಳೆ ಬರ್ತಾ ಇದೆ. ಸೊ ಈಗ ನಮ್ಮಲ್ಲಿ ಕೂಡ ಡೆಂಗು ರೋಗ ಸಾಕಷ್ಟು ಹಬ್ಬುವ ಸಾಧ್ಯತೆ ಇದೆ, ಹಾಗೂ ಈಗಾಗಲೇ ಕಳೆದ ಒಂದು ವಾರದಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಅದರ ಬಗ್ಗೆ ಜನ ಯೋಚಿಸುವುದು ಅತಿ ಅಗತ್ಯ. ಯಾಕೆಂತ ಹೇಳಿದ್ರೆ ಟೈಫಾಯ್ಡ್ಗೂ ಒಂದು ಮದ್ದಿದೆ, ಮಲೇರಿಯಾಕ್ಕೂ ಮದ್ದಿದೆ, ಆದರೆ ಡೆಂಗು ರೋಗಕ್ಕೆ ಯಾವುದೇ ಮದ್ದು ಇರುವುದಿಲ್ಲ. ಡೆಂಗು ರೋಗಕ್ಕೆ ಲಸಿಕೆಯೂ ಇಲ್ಲ, ಈಚೆ ಮದ್ದು ಇಲ್ಲ. ಏನಾದರೂ ಬಂದರೆ ಜ್ವರ ಇದ್ರೆ ಜ್ವರಕ್ಕೆ ಮಾತ್ರ ಕೊಡ್ಬೋದು, ಇದ್ರೆ ನೀರಿನ ಅಂಶ ಜಾಸ್ತಿ ಮಾಡ್ಬೋದು, ತುಂಬ ಅಗತ್ಯ ಇದ್ರೆ ರಕ್ತನಾಳಕ್ಕೆ ಏನು ಡ್ರಿಪ್ ಹಾಕ್ತೇವೆ ಅದನ್ನು ಹಾಕ್ಬೋದು. ಆದರೆ 100% ಡೆಂಗು ವೈರಸ್ ಅನ್ನು ಕೊಲ್ಲುವಂಥ ಔಷಧಿ ನಮ್ಮಲ್ಲಿ ಇಲ್ಲ. ಆ ಕಾರಣದಿಂದಾಗಿ ಡೆಂಗು ರೋಗವನ್ನು ಹರಡುವ ಸೊಳ್ಳೆಯನ್ನು ಕಮ್ಮಿ ಮಾಡುವುದೇ ಒಂದು ಮಾರ್ಗ. ಅದಕ್ಕೆ ಜನ ಈ ಬಿಟ್ಟು ಬಿಟ್ಟು ಮಳೆ ಬರುವಾಗ ಒಂದು ಸ್ವಲ್ಪ ಮನೆ ಸುತ್ತಮುತ್ತ ಹೋಗ್ಬೇಕು. ಮೊದಲನೇದಾಗಿ ಮನೆ ಹಿಂದ್ಗಡೆ ಹೋಗ್ಬೇಕು, ಯಾಕಂದ್ರೆ ಎಲ್ಲಕ್ಕಿಂತ ತೊಂದರೆ ಕೊಡೋದು ಮನೆ ಹಿಂದ್ಗಡೆ. ಮಕ್ಕಳು ಏನಾದರೂ ಮುರಿದೋದ್ರು, ಬಾಟ್ಲಿ ಮುರಿದೋದ್ರು ಹಿಂದೆ ಇಡ್ತಾರೆ, ಪೀಠೋಪಕರಣ ಮುರಿದೋದನ್ನು ಹಿಂದೆ ಹಾಕ್ತಾರೆ, ಬಿಸಾಡಿದ ಪ್ಲಾಸ್ಟಿಕ್ಗಳು ಹಿಂದೆ ಮನೆ ಹಿಂದೆ ಇರ್ತದೆ, ಒಂದಷ್ಟು ಪ್ಲಾಸ್ಟಿಕ್ ಬಾಟ್ಲಿಗಳು ಇದ್ದು ನಮಗೆ ರೋಗ ಕೊಡಲಿಕ್ಕೆ ಮುಖ್ಯ ದೊಡ್ಡ ಕಾರಣ. ಮತ್ತೆ ನಾವು ಸಾಕಷ್ಟು ವರ್ಷ ಮಾತಾಡಿದಂಥ ಛಾವಣಿ, ಛಾವಣಿಯ ಮೇಲೆ ಅಥವಾ ನಮ್ಮ ಟ್ಯಾರೆಸ್ ಮೇಲೆ ನೀರು ನಿಲ್ಲೋದು, ಇದೊಂದು ಮಾತ್ರ ಮಂಗಳೂರಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಹೇಳಿದರೂ ಜನರಿಗೆ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ ಅಂತೇಳಿದರೆ, ಮೊದಲು ಇದ್ದದ್ದು ಇವರು ಹಂಚಿನ ಮಾಡಲ್ಲಿ, ಆಗ ನೀರು ನಿಲ್ತಾ ಇರಲಿಲ್ಲ, ಮಳೆ ಬಂದ ನಂತರ ಯಾರು ಮೇಲೆ ಹೋಗಿ ನೋಡುವಾಗತ್ತೆ ಇರಲಿಲ್ಲ. ಇವತ್ತು ಟ್ಯಾರೆಸ್ನಲ್ಲಿ ಏನಾಗ್ತದೆ, ಅದಕ್ಕೊಂದು ಪೈಪ್ ಇಟ್ಟಿರ್ತಾರೆ ನೀರು ಹೋಗ್ಲಿಕ್ಕೆ ಅಂತ, ಅದು ಯಾವುದೋ ಕಾಲದಲ್ಲಿ ಬ್ಲಾಕ್ ಆಗಿರ್ತದೆ, ನೀರು ನಿಂತಿರ್ತದೆ, ಜನ ನೋಡ್ಲಿಕ್ಕೆ ಹೋಗುದಿಲ್ಲ. ಆ ನೀರಲ್ಲಿ ತುಂಬಾ ಸುಲಭವಾಗಿ ಸೊಳ್ಳೆ ಹುಟ್ಟುಕೊಳ್ತದೆ. ಮನೆಯ ಕಿಟಕಿಯ ಸೈಡಲ್ಲಿ ಒಂದು ಸಜ್ಜ ಅಂತ ಮಾಡಿರ್ತಾರೆ ಅಥವಾ ಶೇಡ್ ಅಂತ ಹೇಳ್ತೇವೆ ನಾವು, ಅದರಲ್ಲೂ ನೀರು ನಿಲ್ತದೆ. ಅದರಲ್ಲಿ ನೀವು ಕೆಲವೊಂದು ಕಡೆ ಒಂದು 2-2 ಫೀಟ್ ದೊಡ್ಡದು ಗಿಡಗಳಿರ್ತವೆ, ಚಾವಣಿಯಲ್ಲಿ ಇರ್ತದೆ ಅರಳಿ ಮರಗಳು ಅಥವಾ ಬೇರೆ ಬೇರೆ ಹುಳ್ಳುಗಳು ಸಾಕಷ್ಟು. ಸೊ ಮೊದಲಿಗೆ ನಿಮ್ಮ ಚಾವಣಿ ಮತ್ತು ಶೇಡ್ಗಳನ್ನು ಕ್ಲೀನ್ ಮಾಡಿ. ಸೊಳ್ಳೆಯಿಂದ ಡೆಂಗು ಬರ್ತದೆ ಇಲ್ವೋ ಅನ್ನೋದು ಎರಡನೇ ವಿಷಯ. ಮೊದಲನೇ ವಿಷಯ, ನಿಮ್ಮ ಬಿಲ್ಡಿಂಗ್ ಉಳಿಬೇಕಾ, ನೀವು ಇದನ್ನು ಕ್ಲೀನ್ ಮಾಡಿ, ಇಲ್ಲಾದ್ರೆ ನಿಮ್ಮ ಬಿಲ್ಡಿಂಗ್ ಖಂಡಿತ ಅದರ ಆಯಸ್ಸು ಅರ್ಧಕ್ಕರ್ಧ ಹೋಗ್ತದೆ. ಎರಡನೇದಾಗಿ, ಡೆಂಗು ಬಂದರೆ ನಿಮ್ಮ 100 ಆಯಸ್ಸು ಹೋಗ್ತದೆ. ಎರಡೂ ಕಾರಣದಿಂದಾಗಿ ಮನೆಯ ಮೇಲ್ಗಡೆ ಚಾವಣಿಯಲ್ಲಿ ಈಗ ಸಿಂಟೆಕ್ಸ್ ಟ್ಯಾಂಕ್ ಅಲ್ವಾ, ಅದನ್ನು ಸರಿಯಾಗಿ ಮುಚ್ಚಿದ್ದೀರಾ, ಸೊಳ್ಳೆ ಹೋಗ್ಲಿಕ್ಕೆ ಏನೋ ತೂತಿದೆಯಾ ನೋಡ್ಕೊಳ್ಳಿ. ಮನೆ ಕೆಳಗಡೆ ಮನೆ ಸುತ್ತಮುತ್ತ ಎಲ್ಲ ಹಾಗೆ ಒಂದು ಒಂದು ಸುತ್ತು ಬಂದು ನೋಡಿದರೆ ಹಾಗೆ ಗೊತ್ತಾಗ್ತದೆ ನೀರೆಲ್ಲಿ ನಿಂತಿದೆ ಅಂತ. ಬಿಸಾಡಿದ ಪ್ಲಾಸ್ಟಿಕ್ ಕಪ್ಪ ಇರ್ಬೋದು, ಬಿಸಾಡಿದ ಪ್ಲಾಸ್ಟಿಕ್ ಹಾಳೆ ಇರ್ಬೋದು, ನೀರು ನಿಂತಿತ್ತು 100 ಸೊಳ್ಳೆ ಬರುವುದು ಗ್ಯಾರಂಟಿ. ಈಗ ನೀರು ಮಳೆ ಬರ್ತಾ ಇರುವಾಗ ಕೊಚ್ಚಿಕೊಂಡು ಹೋಗುವಾಗ ಈ ಸೊಳ್ಳೆ ಕೂಡ ಕೊಚ್ಚಿಕೊಂಡು ಹೋಗುದಿಲ್ಲ? ಅಷ್ಟು ಸುಲಭ ಇಲ್ಲ. ಯಾಕೆಂತ ಹೇಳಿದ್ರೆ ಅದು ನಮಗಿಂತ ಹುಷಾರಿದೆ, ಅದು ಏನ್ ಮಾಡ್ತದೆ, ಮಳೆ ಜೋರು ಬರುವಾಗ ಅಡಿಯಲ್ಲಿ ಹೋಗಿ ಕೂತ್ಕೊಳ್ತದೆ ನೀರಿನ ಅಡಿಯಲ್ಲಿ. ನೀವೇ ಒಂದು ಬೀಕರ್ ಅನ್ನು ಹೊರಗಡೆ ಇಟ್ಟು ನೋಡಿ, 5-7 ದಿವಸದಲ್ಲಿ ಸೊಳ್ಳೆ ಆಗ್ತದೆ, ಆಮೇಲೆ ಮಳೆ ಬರಲಿ ಜೋರು ಹೋಗ್ತದೆ ನೋಡಿ, ಅದು ಅಡಿಯಲ್ಲಿ ಹೋಗಿ ಕೂತ್ಕೊಳ್ಳೋದು, ಮಳೆ ಕಮ್ಮಿ ಆದ ಕೂಡಲೇ ಮೇಲೆ ಬರ್ತದೆ. ಅಂದ್ರೆ ಚೆಲ್ಲಿ ಹೋಗುದು ಮೇಲ್ ಬತ್ತರದ ನೀರು ಮಾತ್ರ, ಇಡೀ ನೀರೇ ಏನು ಕಲಸು ಮೇಲೋಗರ ಆಗಿ ಚೆಲ್ಲಿ ಹೋಗಲ್ಲ. ಆದ ಕಾರಣ ಮಳೆ ಅದೊಂದು ತಪ್ಪು ಕಲ್ಪನೆ ನಮ್ಮಲ್ಲಿ, ಜೋರು ಮಳೆ ಬಂದಿದೆ ಸೊ ಎಲ್ಲ ಹೋಯ್ತು ಅಂತ ಕೊಚ್ಚಿಕೊಂಡು ಏನಾದರೂ ನಮ್ಮ ಸುತ್ತಲಿದ್ದ ಮಣ್ಣು ಕೊಚ್ಚಿಕೊಂಡು ಹೋಗ್ಬೇಕು ಹೊರತು ಲಾರ್ವವನ್ನು ಕೊಚ್ಚಿಕೊಂಡು ಹೋಗುದಿಲ್ಲ, ಅದಲ್ಲೇ ಇರ್ತದೆ. ಆದಷ್ಟು ತಾವು ಅದನ್ನು ನಿರ್ಮೂಲನ ಮಾಡೋದು ಅಥವಾ ಅದಕ್ಕೆ ಬೇಕಾದ ಎಣ್ಣೆಯನ್ನು ಮೇಲ್ಪದರಲ್ಲಿ ಹಾಕಬಹುದು. ಆದರೆ ಎಣ್ಣೆ ಹಾಕೋದು ಈ ಮಳೆಗಾಲದಲ್ಲಿ ವೇಸ್ಟ್ ಆಗ್ತದೆ, ಮಳೆ ಬರುವಾಗ ಈ ಎಣ್ಣೆ ಪದರ ನೀರಿನಲ್ಲಿ ಹೋಗ್ತದೆ, ಮತ್ತೆ ಅಲ್ಲಿ ಸೊಳ್ಳೆ ಬರ್ತದೆ. ತ್ಯಾಜ್ಯ ವಸ್ತುಗಳ ವಿಲೇವಾರಿಯೇ ಅತಿ ದೊಡ್ಡವಾದ ಉಪಾಯ, ಅದು ಪರಿಣಾಮಕಾರಿ ಕೂಡ. ಸೊ ಅದನ್ನು ಫಸ್ಟ್ಗೆ ಮಾಡಿ. ನಿಮ್ಮ ಮನೆಯಲ್ಲಿ ಸುಟ್ಟಿದ ಸೊಳ್ಳೆ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಸುತ್ತಲಿನ ಮನೆಯವರಿಗೂ ಕಚ್ಚುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮನ್ನು ರಕ್ಷಿಸಿಕೊಳ್ಬಹುದು, ನಮ್ಮ ಸುತ್ತಲಿನವರನ್ನು ರಕ್ಷಿಸಿಕೊಳ್ಬಹುದು. ಈಗ ಸೊಳ್ಳೆ ಈ ಗಿಡದಲ್ಲೆಲ್ಲ ಹುಟ್ಟುತ್ತದ? ಎರಡು ಜಾತಿ ಸೊಳ್ಳೆ ಇದೆ, ಒಂದು ಹೆಣ್ಣು ಗಂಡು, ಪ್ರಕೃತಿಯಲ್ಲಿ ಸಹಜ ಅಲ್ವಾ. ಸೊ ಈ ಗಂಡು ಸೊಳ್ಳೆ ಬದುಕುವುದು ಸಸ್ಯದ ರಸ ಕುಡಿದು, ಹೆಣ್ಣು ಸೊಳ್ಳೆ ಆಶ್ರಯ ಪಡೆಯುವುದು. ಅದು ಸಸ್ಯದ ರಸ ಕುಡಿಯುವುದಿಲ್ಲ, ಅದು ಕುಡಿದು ರಕ್ತ ಮಾತ್ರ. ಹೆಣ್ಣು ಸೊಳ್ಳೆ ಕುಡಿದು ರಕ್ತ ಮಾತ್ರ, ಅದು ರಕ್ತ ಕುಡಿದ ನಂತರ ಅಲ್ಲಿ ಹೋಗಿ ಕೂತ್ಕೊಳ್ಬಹುದು ಅಥವಾ ರಕ್ತ ಕುಡಿಯುವುದಕ್ಕೆ ಮೊದಲು ಕೂತ್ಕೊಳ್ಬಹುದು. ಆದರೆ ಅದು ಬದುಕುವುದು ನಮ್ಮನ್ನು ನಮ್ಮ ರಕ್ತ ಹೀರಿ ಮಾತ್ರ. ನಮ್ಮದು ಅಂತ ಹೇಳಿದ್ರೆ ಜಾನುವಾರುಗಳದು ಆಗ್ತದೆ. ಸಸ್ಯಕ್ಕೂ ಅವುಗಳು ಉಳಿದಕ್ಕೂ ಏನು ಸಂಬಂಧ ಇಲ್ಲ. ಆದರೆ ಅವುಗಳು ಹೋಗಿ ಅಲ್ಲಿ ರೆಸ್ಟ್ ಮಾಡೋ ಕಾರಣ ನೀವು ಅದನ್ನು ಸಸ್ಯಗಳನ್ನು ಹೋಗಿ ಮುಟ್ಟಿದ ಕೂಡಲೇ ಬಗ್ಗ ಅಂತ ಮೇಲೆ ಎದ್ದು ಬರೋ ಕಾರಣ ಜನರಲ್ಲಿ ಆ ರೀತಿಯ ಕಲ್ಪನೆ ಇದೆ. ಹೌದು, ಕೆಲವು ಸಲ ಏನಾಗ್ಬೋದು, ಎಲೆಗಳು ಬಿದ್ದು ಕಾಂಡಗಳ ಸುತ್ತಮುತ್ತ ಅಥವಾ ನೆಲದಲ್ಲಿ ಅಲ್ಲಲ್ಲಿ ನೀರು, ಆ ಎಲೆಯಲ್ಲಿ ನಿಂತ ನೀರಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ಬೋದೇ ಹೊರತು ಅದು ಬಿಟ್ಟರೆ ಸಸ್ಯದಿಂದಾಗಿ ಅಥವಾ ಗಿಡಗಳಿಂದಾಗಿ ಸೊಳ್ಳೆ ಬರ್ತದೆ ಅನ್ನೋದು ಖಂಡಿತ ತಪ್ಪು. ಆದರೆ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿ ನಾವು ಇದು ಮಾಡಿದರೆ ಸೊಳ್ಳೆ ನಿರ್ಮೂಲನ ಆಗಲಿಕ್ಕಿಲ್ಲ? ಖಂಡಿತ ಇಲ್ಲ. ನೀವು ಫಸ್ಟ್ಗೆ ತ್ಯಾಜ್ಯ ವಸ್ತುಗಳನ್ನು ಕ್ಲೀನ್ ಮಾಡಬೇಕು ಹೊರತು ಆ ಪಾಪದ ಗಿಡವನ್ನು ಕಡಿಬಾರ್ದು. ಗಿಡ ಅದರಷ್ಟಕ್ಕಿತ್ತು, ಅದೇನು ಮಾಡಲಿಲ್ಲ, ನೀವು ಗಿಡದ ಅಡಿಯಲ್ಲಿ ಬಿಸಾಡಿದ್ದೀರಲ್ವಾ ಪ್ಲಾಸ್ಟಿಕ್ ಪೀಸ್ಗಳು, ಅದನ್ನು ಫಸ್ಟ್ಗೆ ತೆಗೆಸಿ ಅಥವಾ ಗಿಡದ ಅಡಿಯನ್ನು ಸ್ವಚ್ಛಗೊಳಿಸಿ, ಅಲ್ಲಿ ತರೆಗಳಲ್ಲಿ ಇದ್ರೆ ಅದನ್ನು ತೆಗೆಸಿ, ಯಾಕೆ ಗಿಡ ಕಡಿಬೇಕು? ಖಂಡಿತ ಒಳ್ಳೆಯ ವಿಷಯ ಅಲ್ಲ ಅದು. ಡಾಕ್ಟ್ರೆ, ಈಗ ದಕ್ಷಿಣ ಕನ್ನಡದಲ್ಲಿ ಈ ವರ್ಷದಲ್ಲಿ ಈಗ ಮಳೆಯ ಪ್ರಾರಂಭ ಆದ ಈ ಹಂತದಲ್ಲಿ ಈ ಮಲೇರಿಯಾ, ಡೆಂಗ್ಯೂ ಈ ತರದ ಕಾಯಿಲೆಗಳು ಹೇಗಿದ್ದಾವೆ? ಈಗ ಕಳೆದ ಜೂನ್ ವರೆಗೆ ನಮ್ಮಲ್ಲಿ ಮಲೇರಿಯಾ, ಡೆಂಗ್ಯೂ ಎರಡೂ ಕಮ್ಮಿ ಇತ್ತು. ಜೂನ್ 1ರಿಂದ ಮತ್ತೆ ಮೇಲೆ ಬರ್ಲಿಕ್ಕೆ ಶುರುವಾಗಿದೆ ಸಂಖ್ಯೆಗಳು, ಅಂದ್ರೆ ಕಾಯಿಲೆಗಳು ಬರ್ಲಿಕ್ಕೆ ಶುರುವಾಗಿದೆ. ಸೊ ಖಂಡಿತವಾಗಿ ಎಲ್ಲಾ ಜ್ವರವನ್ನು ಡೆಂಗ್ಯೂ ಯಾಕೆ ಆಗಿರಬಾರ್ದು, ಮಲೇರಿಯಾ ಯಾಕೆ ಆಗಿರಬಾರ್ದು, ವಿಷಮ ಶೀತ ಜ್ವರ ಯಾಕೆ ಆಗಿರ್ಬೋದು, ಇಲಿ ಜ್ವರ ಯಾಕೆ ಆಗಿರ್ಬೋದು ಅನ್ನುವ ಬಗ್ಗೆ ವೈದ್ಯರಲ್ಲಿ ಹೋಗಿ ಕೇಳಿ ಅವರಿಂದ ಔಷಧಿ ಪಡೆಯುವುದು ತುಂಬಾನೇ ಸೂಕ್ತ. ಒಳ್ಳೆಯದು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೇ. ಮುಖ್ಯವಾಗಿ ಈಗ ಹೆಚ್ಚು ಹೆಚ್ಚು ಬರ್ತಾ ಇರುವಂತಹ ಟೈಫಾಯ್ಡ್ ಅಥವಾ ಡೆಂಗ್ಯೂ, ಮಲೇರಿಯಾ ಈ ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಒದಗಿಸಿದ್ದೀರಿ, ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಟೈಫಾಯ್ಡ್ ಮತ್ತು ಇತರ ಕಾಯಿಲೆಗಳ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಸ್ ಸೂರ್ಯನಾರಾಯಣ ಭಟ್. ಇದೀಗ ಕೇಳಿ ಅಡಿಕೆ ಕೊಳೆ ರೋಗಕ್ಕೆ ಪರ್ಯಾಯ ಶಿಲೀಂದ್ರನಾಶಕಗಳ ಕುರಿತು ಡಾಕ್ಟರ್ ಪ್ರತಿಭಾ ವಿಹೆಚ್ ಅವರೊಂದಿಗೆ ಸಂದರ್ಶನ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಸಿಪಿಸಿಆರ್ಐ ಕಾಸರಗೋಡು ಇಲ್ಲಿನ ಹಿರಿಯ ವಿಜ್ಞಾನಿ ಡಾಕ್ಟರ್ ಪ್ರತಿಭಾ ಬಿಎಚ್ ಅವರು. ಮುಖ್ಯವಾಗಿ ನಮ್ಮ ಕರಾವಳಿ ಮಲೆನಾಡಿನಲ್ಲಿರುವಂತಹ ಕೃಷಿ, ಅಡಿಕೆ ಕೃಷಿ, ಈ ಅಡಿಕೆ ಕೃಷಿಗೆ ಮಳೆಗಾಲ ಬಂತು ಅಂತ ಅಂದರೆ ಕೊಳೆ ರೋಗ ಅನ್ನುವಂಥದ್ದು ಸಾಮಾನ್ಯವಾಗಿ ರೈತರಿಗೆ ಕಂಡು ಬರುವಂತಹ ರೋಗ, ಅದು ಬರ್ತದೆ ಅನ್ನುವಂಥದ್ದು ಶತಸಿದ್ಧ. ಇಂಥ ಸಂದರ್ಭದಲ್ಲಿ ಮಳೆ ಹೆಚ್ಚು ಕಮ್ಮಿ ಆದಾಗ ರೋಗದ ಪ್ರಮಾಣ ಕೂಡ ಹೆಚ್ಚು ಕಮ್ಮಿ ಆಗುವಂಥದ್ದು ಕೂಡ ನಾವು ಕಂಡು ಬಂದಿದೆ. ಈಗ ಈ ಕೊಳೆ ರೋಗವನ್ನು ನಿವಾರಿಸಲಿಕ್ಕೆ ಯಾವ ರೀತಿಯ ವಿಧಾನಗಳೆಲ್ಲ ಇದ್ದಾವೆ, ಮತ್ತು ಹೊಸ ಹೊಸ ವಿಧಾನಗಳೇನಾದರೂ ಬಂದಿದ್ದವೋ ಅನ್ನುವುದನ್ನು ಡಾಕ್ಟರ್ ಪ್ರತಿಭಾ ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಳಿದಾಗೆ ಅಡಿಕೆಗೆ ಕೊಳೆ ರೋಗ ಅನ್ನುವಂಥದ್ದು ಶತಮಾನಗಳಿಂದ ಇದ್ದ ರೋಗ ಅಂತ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ಈ ಕೊಳೆ ರೋಗ ಅನ್ನುವಂಥದ್ದು ಯಾವ ರೀತಿಯ ರೋಗ, ಇದು ತುಂಬ ಸೀರಿಯಸ್ ಆದ ವಿಶೇಷವಾದಂಥ ರೋಗವ ಹೇಗೆ ಮೇಡಮ್? ಹೌದು, ಇದು ಕೊಳೆ ರೋಗ ಅಂತದ್ದು ಇದು ಸಾಮಾನ್ಯವಾಗಿ ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು, ಮತ್ತು ನಿಮಗೆಲ್ಲ ತಿಳಿದಿರೋ ಹಾಗೆ ಇದು ಮುಂಗಾರು ಮಳೆಯ ಸಮಯದಲ್ಲಿ ಬರ್ತಕ್ಕಂಥದ್ದು. ಯಾಕೆ ಇದು ಮುಂಗಾರು ಮಳೆಯದಲ್ಲೇ ಬರುತ್ತದೆ ಅಂದರೆ, ಈ ಶಿಲೀಂಧ್ರ ಏನಿದೆ ಇದು ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂದರೆ ಇದಕ್ಕೆ ಕೆಲವೊಂದು ಪೂರಕವಾದಂಥ ವಾತಾವರಣ ಇರಬೇಕು. ಈ ಪೂರಕವಾದ ವಾತಾವರಣ ಅಂತಂದರೆ ಇದಕ್ಕೆ ಹೆಚ್ಚಾಗಿ ನೀರು ಬೇಕು, ಅದಕ್ಕೆ ತಕ್ಕಂತೆ ಕಡಿಮೆ ಉಷ್ಣಾಂಶ ಇರಬೇಕು. ಆ ಒಂದು ಸಂದರ್ಭದಲ್ಲಿ ಇದರ ಬೆಳವಣಿಗೆ ಹೆಚ್ಚಾಗಿ ಆಗುತ್ತೆ. ಮತ್ತು ಈ ಶಿಲೀಂಧ್ರ ಏನಿದೆ ಇದು ಮೊದಲಿಗೆ ಅಡಿಕೆಯ ತೊಟ್ಟಿನ ಭಾಗದಲ್ಲಿ ರೋಗನ ತರಿಸ್ತದೆ. ಅಂದರೆ ತೊಟ್ಟಿನ ಭಾಗದಲ್ಲಿ ನೀರು ತುಂಬಿರೋ ಹಾಗೆ ಗುಳ್ಳೆ ಕಾಣಿಸ್ಕೊಳ್ಳುತ್ತೆ. ಅದಾದ ನಂತರ ಆ ಒಂದು ಅಡಿಕೆಗಳು ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಬಿದ್ದಿರ್ತಕ್ಕಂಥ ಅಡಿಕೆಯ ಮೇಲ್ಭಾಗದಲ್ಲಿ ಈ ಬೂಸ್ಟ್ ಬಂದಿರೋ ಥರ ಬಿಳಿ ಬಣ್ಣ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ನೀವೆಲ್ಲ ನೋಡಿರ್ತೀರ ತೋಟಗಳಲ್ಲಿ ಈ ಬಿಳಿ ಬಣ್ಣ ಬೆಳೆದಿರುತ್ತೆ ಬೆಳೆದಿರ್ತಕ್ಕಂಥ ಅಡಿಕೆ ಭಾಗದಲ್ಲಿ. ಸೊ ಈ ಒಂದು ಸರಿ ರೋಗ ಬಂತು ಅಂದರೆ ಅಡಿಕೆಗಳೆಲ್ಲ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಬಿದ್ದಿರ್ತಕ್ಕಂಥ ಅಡಿಕೆಗಳಿಂದ ಇದರ ಒಂದು ಸ್ಪೋರ್ಸ್ ಅಂತ ಏನು ಹೇಳ್ತೀವಿ ಶಿಲೀಂಧ್ರದ ಸ್ಪೋರ್ಸು ಒಂದು ಮರದಿಂದ ಇನ್ನೊಂದು ಮರದಕ್ಕೆ ಹರಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಾಮಾನ್ಯವಾಗಿ ಇದಕ್ಕೆ ಬೋರ್ಡೋ ದ್ರಾವಣವನ್ನು ಸಿಂಪಡಿಸುವಂಥದ್ದು ಕ್ರಮ. ಈ ಬೋರ್ಡೋ ದ್ರಾವಣವನ್ನು ಯಾವ ರೀತಿಯಲ್ಲೆಲ್ಲ ಸಿಂಪಡಿಸುವಂಥ ಕ್ರಮ ಇದು? ಇದಕ್ಕೊಂದು ಸ್ಟ್ಯಾಂಡರ್ಡ್ ಕ್ರಮ ಅಂತ ಏನಾದರೂ ಇದೆಯಾ? ಹೇಗೆ ಬೋರ್ಡೋ ದ್ರಾವಣನ ಸಾಮಾನ್ಯವಾಗಿ ಇಲ್ಲೆಲ್ಲ ಮ್ಯಾನ್ಯುಯಲ್ ಸ್ಪ್ರೇಯರ್ ಉಪಯೋಗಿಸ್ಕೊಂಡೆ ಸ್ಪ್ರೇ ಮಾಡ್ತಾರೆ. ಅದು ಬಿಟ್ಟರೆ ಈಗ ಇತ್ತೀಚೆಗೆ ದೋಟಿಗಳನ್ನ ಸಹ ಉಪಯೋಗಿಸ್ತಾ ಇದ್ದಾರೆ. ಆದಷ್ಟು ಇದನ್ನು ಈಗ ಸ್ವಲ್ಪ ಜೆಟ್ಟಾಗಿ ಬಿಡ್ತಾರೆ. ಈಗ ಫೈನ್ ಮಿಸ್ಟ್ ಆಗಿ ಬಿಡೋದಕ್ಕಿಂತ ಮೊದಲು ಜೆಟ್ಟಾಗಿ ಬಿಟ್ಟು ಅದನ್ನು ಸಿಂಪರಣೆ ಮಾಡ್ತಾ ಇದ್ದಾರೆ. ಈಗ ಇದನ್ನು ಮಾಡುವಂಥ ಕ್ರಮದ ಬಗ್ಗೆ ಹೇಳೋದಿದ್ರೆ ಸುಣ್ಣ ಮತ್ತು ಈ ಮೈಲ್ ತುತ್ತನ್ನು ಯಾವ ರೀತಿಯಲ್ಲಿ ಮಿಕ್ಸ್ ಮಾಡಬೇಕಾದಂಥ ಅಗತ್ಯ ಇದೆ? ಈಗ ನಾವು ಹೇಳೋದು ಅಂದರೆ 100 ಲೀಟ್ರ್ ಬೋರ್ಡೋ ದ್ರಾವಣ ತಯಾರಿಸ್ಬೇಕಾದ್ರೆ ಅದಕ್ಕೆ 1 ಕೆಜಿ ಮೈಲ್ ತುತ್ತು, 1 ಕೆಜಿ ಸುಣ್ಣ. ನೀವು ಚಿಪ್ಪು ಸುಣ್ಣ ಉಪಯೋಗಿಸೋದಾದರೆ 1 ಕೆಜಿ ಬೇಕಾಗುತ್ತೆ, ಯಾಕಂದರೆ ಅದರಲ್ಲಿ ಸ್ವಲ್ಪ ವೇಸ್ಟ್ ಹೋಗುತ್ತೆ. ಇನ್ನೊಂದು ಪೌಡರ್ ಸುಣ್ಣ ಬರುತ್ತೆ, ಅದಾದರೆ 700 ಗ್ರಾಮ್ ಆಗುವಾಗ ನಮಗೆ ತಟಸ್ಥ ರಸಸಾರ ಬರುತ್ತೆ. ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ರಸಸಾರ ಇಲ್ಲಿ ತುಂಬ ಪ್ರಮುಖವಾದಂಥ ವಿಷಯ. ಅದರ ರಸಸಾರ 7 ಇದ್ದಾಗ ಮಾತ್ರ ಈ ಒಂದು ತಾಮ್ರದ ಸಲ್ಫೇಟ್ ಇದು ಸುಣ್ಣದ ಜೊತೆಗೆ ಬೆರೆತು ಅದು ಶಿಲೀಂಧ್ರನಾಶಕನ ವಾಗಿ ಪರಿವರ್ತನೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅದು ಶಿಲೀಂಧ್ರನ ಕೊಲ್ತಕ್ಕಂಥ ಶಕ್ತಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಹೇಳೋದೇನು ಅಂದರೆ 100 ಲೀಟ್ರ್ ಬೋರ್ಡ ದ್ರಾವಣ ತಯಾರಿಸ್ಕೋಬೇಕಾದ್ರೆ 1 ಕೆಜಿ ತಾಮ್ರದ ಸಲ್ಫೇಟು ಮತ್ತು 1 ಕೆಜಿ ಸುಣ್ಣನ ಉಪಯೋಗಿಸ್ತಕ್ಕಂಥದ್ದು. ಸುಮಾರು ಮಟ್ಟಿಗೆ ಈಗ ನೀವು ಹೇಳಿದ್ರಿ ಈ ತಟಸ್ಥವಾದಂಥ ಒಂದು ದ್ರಾವಣವನ್ನು ಸಿಂಪಡಿಸಬೇಕು ಅಂತೇಳಿ. ಇದನ್ನು ಸಿಂಪಡಿಸುವಾಗ

ಚಾವಡಿ ಕಟ್ಟೆ ವಾರದ ಪಟ್ಟಾಂಗ. ಕೇಳುಗರೆ, ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.